ಬರ್ತಾರೆ ಒತ್ತಿಗೆ ಯಾರ್ಯಾರು ಬರಬೇಕು ಶೋಭಾನವೇ ಅವ್ರ ತಾಯಿ ತಂದೆಗಳೇ ಬರೋಬೇಕು ಅವ್ರ ತಾಯಿ ತಂದೆಗಳೇ ಬರಬೇಕು ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಸಬಾಣವೇ ಅವ್ರ ತಾಯಿ ತಂದೆರೋ ಬರಬೇಕು ಅವ್ರ ತಾಯಿ ತಂದೆರೋ ಬರಬೇಕು ಅವ್ರ ತಾಯಿ ತಂದೆಗಳು ಬಂದು ನಿಂತ ಗಂಡು ಶೋಭಾನವೇ ಅರಾನಂದರ ದಾರಿ ಯಾರೋ ದಾರೋ ಅವರ ಆನಂದರ ದಾರಿ ಯಾರೋ ದಾರೋ ಅವ್ರ ತಾಯಿ ತಂದೆ ಬಂದು ನಿಂತ ಗಂಡು ಶೋಭಾನವೇ ಅರಾನಂದ ದಾರಿ ಯಾರೋ ದಾರೋ ಅವರ ಆನಂದ ದಾರಿ ಯಾರೋ ದಾರೋ ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಶೋಭಾನವೇ ಅವರ ತಾವುಗಳೇ ಬರಬೇಕು ಅವರ ಮಾವುಗಳೇ ಬರಬೇಕು ಒತ್ತಿಗೆ ಯಾರ್ಯಾರು ಬರಬೇಕು ಸಬಾಣವೇ ಅವರತ್ತೆ ಮಾವರು ಬರಬೇಕು ಅವರತ್ತೆ ಮಾವರು ಬರಬೇಕು ಅವರತ್ತೆ ಮಾವಗಳು ಬಂದು ನಿಂತ ಗಂಡು ಶೋಭಾನವೇ ಅವರ ಆನಂದರ ದಾರಿ ಅತ್ತೆ ಮಾವರ ಬಂದು ನಿಂತ ಗಂಡ ಸಬಾಣವೇ ಅರಾನಂದ ದಾರಿ ಯಾರೋ ದಾವ ಅವರಾನಂದ ದಾರಿ ಯಾರೋ ದಾವ ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಶೋಭಾನವೇ ಅವರಣ್ಣ ತಮ್ಮಗಳೇ ಬರೋಬೇಕು ಅವರಣ್ಣ ತಮ್ಮಗಳೇ ಬರೋಬೇಕು ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಸಬಾಣವೇ ಅವರಣ್ಣ ತಮ್ಮಗಳ ಬರಬೇಕು ಅವರಣ್ಣ ತಮ್ಮಗಳೇ ಬರಬೇಕು ಅವರಣ್ಣ ತಮ್ಮಗಳು ಬಂದು ನಿಂತ ಗಂಡು ಶೋಭಾನವೇ ಆನಂದರ ದಾರಿ ಯಾರೋ ದಾರೋ ಅವರ ಆನಂದರ ದಾರಿ ಯಾರೋ ದಾರೋ ಅವರಣ್ಣ ತಮ್ಮಗಳ ಬಂದು ನಿಂತ ಗಂಡು ಶೋಭಾನವೇ ಅವರ ಆನಂದ ದಾರಿ ಯಾರೋ ದಾರೋ ಅವರ ಆನಂದ ದಾರಿ ಯಾರೋ ದಾರೋ ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಶೋಭಾನವೇ ಅವರ ಅಣ್ಣ ತಂಗಿಗಳೇ ಬರೋಬೇಕು ಅವರ ಅಕ್ಕ ತಂಗಿಗಳೇ ಬರೋಬೇಕು ಒತ್ತಿಗೆ ಯಾರ್ಯಾರು ಬರಬೇಕು ಸಬಾಣವೇ ಅವ್ರ ಅಕ್ಕ ತಂಗಿಯರು ಬರಬೇಕು ಅವ್ರ ಅಕ್ಕ ತಂಗಿಯರು ಬರಬೇಕು ಅಕ್ಕ ತಂಗಿಯರು ಬಂದು ನಿಂತ ಗಂಡು ಶೋಭಾನವೇ ಅವ್ರ ಆನಂದರ ದಾರಿ ಯಾರೋ ದಾರೋ ಅವ್ರ ಆನಂದರ ದಾರಿ ಯಾರೋ ದಾರೋ ಅಕ್ಕ ತಂಗಿಯರು ಬಂದು ನಿಂತ ಗಂಡು ಶೋಭಾನವೇ ಅವ್ರ ಆನಂದ ದಾರಿ ಯಾರೋ ದಾರೋ ಅವ್ರ ಆನಂದ ದಾರಿ ಯಾರೋ ದಾರೋ ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಶೋಭಾನವೇ ಶಿವಗಮ್ಮನೋರೇ ಬರಬೇಕು ಅವ್ರ ಶಿವಗಪ್ಪನೋರು ಬರಬೇಕು ಶಿಗಪ್ಪನೋರು ಬಂದು ನಿಂತ ಗಂಡ ಶೋಭಾನವೇ ಆನಂದರ ದಾರಿ ಯಾರೋ ದಾರೋ ಅವ್ರ ಆನಂದರ ದಾರಿ ಯಾರೋ ದಾರೋ ಶಿಗಪ್ಪರ ಬಂದು ನಿಂತ ಗಂಡ ಶೋಭಾನವೇ ಆನಂದ ದಾರಿ ಯಾರೋ ದಾರೋ ಅವ್ರ ಆನಂದದ ದಾರಿ ಯಾರ್ಯಾರು ಬರಬೇಕು ಶೋಭಾನವೇ ಅವ್ರ ಶಿಗಮ್ಮನವರೇ ಬರೋಬೇಕು ಅವ್ರ ಶಿಗಮ್ಮನವರೇ ಬರೋಬೇಕು ಯಾವತ್ತಿಗೆ ಯಾರ್ಯಾರು ಬರಬೇಕು ಶೋಭಾನವೇ ಅವ್ರ ಶಿಗಮ್ಮನವರೇ ಮನೋರೋ ಬಂದು ನಿಂತ ಗಂಡ ಸೋಬನವೇ ಅವರಾನಂದದ ದಾರಿ ಯಾರೋ ದಾರೋ ಅವರಾನಂದದ ದಾರಿ ಯಾರೋ ದಾರೋ ಈಗ ಮನೋರೋ ಬಂದು ನಿಂತ ಗಂಡ ಸೋಬನವೇ ಅವರಾನಂದದ ದಾರಿ ಯಾರೋ ಅವರಾನ ಹೊತ್ತಿಗೆ ಯಾರ್ಯಾರು ಬರಬೇಕು ಸೋಬಾನವೇ ಅವ್ರು ಬಂದು ಬಳಗಗಳೇ ಬರಬೇಕು ಅವ್ರು ಬಂದು ಬಳಗಗಳೇ ಬರಬೇಕು ಯಾವತ್ತಿಗೆ ಯಾರ್ಯಾರು ಬರಬೇಕು ಸೋಬಾನವೇ ಅವ್ರು ಬಂದು ಬಳಗವ ಬರಬೇಕು ಅವ್ರು ಬಂದು ಬಳಗವ ಬರಬೇಕು ಬಂದು ಬಳಗ ನಿಂದು ನಿಂದು ಗೊಂಡು ಸೋಬನವೇ ಅವರಾನಂದದ ದಾರಿ ಯಾರೋ ದಾರೋ ಅವರಾನಂದದ ದಾರಿ